को तुम स्वेच्छाचारी हो उसकी बात नहीं है। अर्थात जिसको आत्मीयता है, जो आत्मा को पहचानने वाला है, उसकी रक्षा तो कौन कर सकता है? या तो आत्मा ही आत्मा का बंधु तो कौन कर सकता है? या तो आत्मा ही आत्मा का बंधु होता है, अथवा आत्मा ही आत्मा का शत्रु बनता है। और पीछे आत्मा है वो तो तब है कि जब परमात्मा है। शांति शरण भारत पारतंत्र निवारण जयो शांति शरण भारत पारतंत्र निवारण जय महात्मा जन्म कल गुरु गांधी जयत भरत भूयन जन्म कल गुरु गांधी कल कल न जय कल कल शांति जय शांति शरण भारत पारतंत्र निवारण जय महात्मा जय जय शांति शरण भारत पारतंत्र निवारण जय महात्मा जय पतित जन संजीवना पतित जन संजीव ಭಾರತ ಧರಣಿಯೊಳಲಿಲ್ಲ ತಿರುಗಿತ ಮುರಳಿಯೂದಿದ ಮೋಹನ ಭರತ ಧರಣಿಯೊಳಲಿಲ್ಲ ತಿರುಗಿತ ಭರತ ಧರಣಿಯೊಳಲಿಲ್ಲ ತಿರುಗಿತ ಮುರಳಿಯೂದಿದ ಮೋಹನ ಗುರುಜನರು ನರಹರಿಗಳಾದರು ಗುರುಜನರು ನರಹರಿಗಳಾದರು ಅರಿದರೋ ತಮ್ಮಾಳ್ತನ ಹರಿಗಳಾದರು ಅರಿದರೋ ತಮ್ಮಾಳ್ತನ ಐದರೋ ತಮ್ಮಾಳ್ತನ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ಶರಣ ಭಾರತ ಪಾರತಂತ್ರ ನಿವಾರಣ ಜಯವು ಶಾಂತಿಯ ಶರಣ ಭಾರತ ಪಾರತಂತ್ರ ನಿವಾರಣ ಜಯ ಮಹಾತ್ಮ ಜಯವು ಮೋಹನ ಪತಿತ ಜಯ ಮಹಾತ್ಮ ಜಯವು ಮೋಹನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಪತಿತ ಜನ ಸಂಜೀವನ ಗಾಂಧಿಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಿದಷ್ಟು ಅವರು ನಿಗೂಢರಾಗ್ತಾರೆ. ಈಗಿನ ಜನರೇಷನ್ಗೆ ಗೊತ್ತೇ ಇದೆ, ಒಂದು ಡಿಗ್ರಿ ಮಾಡ್ತಾರೆ, ಒಂದು ಮಾಸ್ಟರ್. ಗಾಂಧಿಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಿದಷ್ಟು ಅವರು ನಿಗೂಢರಾಗ್ತಾರೆ. ಈಗಿನ ಜನರೇಷನ್ಗೆ ಗೊತ್ತೇ ಇದೆ, ಒಂದು ಡಿಗ್ರಿ ಮಾಡ್ತಾರೆ, ಒಂದು ಮಾಸ್ಟರ್ ಡಿಗ್ರಿ ಮಾಡ್ತಾರೆ, ಆಮೇಲೆ ನಾನು ರಿಸರ್ಚ್ ಮಾಡ್ತೀನಿ ಅಂತ ಹೋಗ್ತಾರೆ. ಅವರಿಗೆ ಅವರ ಕೈಗೆಟುಕು ಗಾಂಧಿಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸಿದಷ್ಟು ಅವರು ನಿಗೂಢರಾಗ್ತಾರೆ. ಈಗಿನ ಜನರೇಷನ್ಗೆ ಗೊತ್ತೇ ಇದೆ, ಒಂದು ಡಿಗ್ರಿ ಮಾಡ್ತಾರೆ, ಒಂದು ಮಾಸ್ಟರ್ ಡಿಗ್ರಿ ಮಾಡ್ತಾರೆ, ಆಮೇಲೆ ನಾನು ರಿಸರ್ಚ್ ಮಾಡ್ತೀನಿ ಅಂತ ಹೋಗ್ತಾರೆ. ಅವರಿಗೆ ಅವರ ಕೈಗೆಟುಕು ರಿಸರ್ಚ್ ಮಾಡ್ತೀನಿ ಅಂತ ಹೋಗ್ತಾರೆ. ಅವರಿಗೆ ಅವರ ಕೈಗೆಟುಕುವಷ್ಟು ಮಾಹಿತಿಯನ್ನ ಅವರು ಇಟ್ಕೊಂಡಿರುವಾಗ ಆ ವಿಷಯಗಳು ತುಂಬಾ ಕ್ಲಿಯರ್ ಆಗಿರುತ್ತೆ. ಅವ್ರ ಅದನ್ನ ಯಾವ್ದೇ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡೋದು, ಅದರಲ್ಲಿ ಯಾವ ಬಗೆಯ ವಿಷಯಗಳನ್ನ ನಾವು ಪ್ರಶ್ನೆ ಮಾಡಿದ್ರು ಅದ್ ಹೇಗಾಗತ್ತೆ, ಹೆಂಗಾಗತ್ತೆ, ಯಾವಾಗತ್ತೆ, ಎಲ್ಲವನ್ನು ನೀಟಾಗಿ ತಿಳ್ಕೊಂಡಿರ್ತಾರೆ. ಅದೇ ಅವರು ಆ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಹೋಗ್ತಾ ಇರುವಾಗ ಆ ವಿಷಯಗಳ ಅವರಿಗೆ ಅರಿವಿಲ್ಲದ ಅನೇಕ ಮಾಹಿತಿಗಳು ತೆರೆದುಕೊಳ್ತಾ ಹೋಗುತ್ತೆ. ಅವ್ರ ಮುಂದೆ ಹೋಗ್ತಾ ಹೋಗ್ತಾ ಅದು ರಿಸರ್ಚ್ ಮಾಡ್ತೀನಿ ಅಂತ ಹೋಗ್ತಾರೆ. ಅವರಿಗೆ ಅವರ ಕೈಗೆಟುಕುವಷ್ಟು ಮಾಹಿತಿಯನ್ನ ಅವರು ಇಟ್ಕೊಂಡಿರುವಾಗ ಆ ವಿಷಯಗಳು ತುಂಬಾ ಕ್ಲಿಯರ್ ಆಗಿರುತ್ತೆ. ಅವ್ರ ಅದನ್ನ ಯಾವ್ದೇ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡೋದು, ಅದರಲ್ಲಿ ಯಾವ ಬಗೆಯ ವಿಷಯಗಳನ್ನ ನಾವು ಪ್ರಶ್ನೆ ಮಾಡಿದ್ರು ಅದ್ ಹೇಗಿಟ್ಕೊಂಡಿರುವಾಗ ಆ ವಿಷಯಗಳು ತುಂಬಾ ಕ್ಲಿಯರ್ ಆಗಿರುತ್ತೆ. ಅವ್ರ ಅದನ್ನ ಯಾವ್ದೇ ಕ್ವೆಶನ್ ಕೇಳಿದ್ರು ಆನ್ಸರ್ ಮಾಡೋದು, ಅದರಲ್ಲಿ ಯಾವ ಬಗೆಯ ವಿಷಯಗಳನ್ನ ನಾವು ಪ್ರಶ್ನೆ ಮಾಡಿದ್ರು ಅದ್ ಹೇಗಾಗತ್ತೆ, ಹೆಂಗಾಗತ್ತೆ, ಯಾವಾಗತ್ತೆ, ಎಲ್ಲವನ್ನು ನೀಟಾಗಿ ತಿಳ್ಕೊಂಡಿರ್ತಾರೆ. ಅದೇ ಅವರು ಆ ವಿಷಯದ ಬಗ್ಗೆ ಅದೇ ಹೋಗ್ತಾ ಹೋಗ್ತಾ ಇರುವಾಗ ಆ ವಿಷಯಗಳ ಅವರಿಗೆ ಅರಿವಿಲ್ಲದ ಅನೇಕ ಮಾಹಿತಿಗಳು ತೆರೆದುಕೊಳ್ತಾ ಹೋಗುತ್ತೆ. ಅವ್ರ ಮುಂದೆ ಹೋಗ್ತಾ ಹೋಗ್ತಾ ಅದು ನಿಗೂಢ ಆಗ್ತಾನೆ ಹೋಗುತ್ತೆ. ಪ್ರಯತ್ನಗಳು ಜಾಸ್ತಿ ಆಗ್ಬೇಕು, ಅವರ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು, ಈ ರೀತಿ ಅನೇಕ ವಿಷಯಗಳು ಕೊಳ್ತಾ ಹೋಗುತ್ತೆ. ಅವ್ರ ಮುಂದೆ ಹೋಗ್ತಾ ಹೋಗ್ತಾ ಅದು ನಿಗೂಢ ಆಗ್ತಾನೆ ಹೋಗುತ್ತೆ. ಪ್ರಯತ್ನಗಳು ಜಾಸ್ತಿ ಆಗ್ಬೇಕು, ಅವರ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು, ಈ ರೀತಿ ಅನೇಕ ವಿಷಯಗಳು ತುಂಬಾ ಪಾತ್ರ ವಹಿಸುತ್ತೆ. ಅದೇ ರೀತಿ ಗಾಂಧೀಜಿಯವರು ಒಂದು ಸರಳ ವ್ಯಕ್ತಿತ್ವ, ಅವರ ಬಗ್ಗೆ ನಾವು ತುಂಬಾ ಸುಲಭವಾಗಿ ತಿಳ್ಕೊಬಹುದು, ಅರ್ಥ ಮಾಡ್ಕೋಬಹುದು, ಈ ತರ ಮನೋಭಾವನೆಯಲ್ಲಿ ಶುರು ಮಾಡಿದ್ರು ಕೂಡ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಹೋಗ್ತಾ ಅವರ ಬಗ್ಗೆ ಓದೋದು ಅಥವಾ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳೋದು, ಈ ರೀತಿ ಯಾವುದೇ ಮಾರ್ಗದಲ್ಲಿ ಹೋದ್ರು ಕೂಡ ಅವರ ಬಗ್ಗೆ ಅಧ್ಯಯನ ಮಾಡುವಾಗ ಅವರ ವ್ಯಕ್ತಿತ್ವ, ಬದುಕಿನ ಎಲ್ಲ ಪ್ರಕಾರಗಳ ಬಗ್ಗೆ ಅವರಿಗಿದ್ದ ಆಸಕ್ತಿ, ಕುತೂಹಲ ಮತ್ತು ಕಾಳಜಿಯನ್ನ ಕಂಡು ಎಂತಹವರು ಕೂಡ ಬೆರಗಾಗ್ತಾರೆ. ಅವರು ಪ್ರಸ್ತಾಪ ಮಾಡದೇ ಇದ್ದಂತಹ ವಿಷಯಗಳೇ ಇಲ್ಲ. ಸತ್ಯ, ಅಹಿಂಸೆ, ಶಿಸ್ತು, ರಾಜಕಾರಣ, ಧರ್ಮ, ತತ್ವ, ಪತ್ರಿಕೋದ್ಯಮ, ಸಾಮಾಜಿಕ ಸವಾಲುಗಳು, ಸರಳತೆ, ಶುಚಿತ್ವ, ಹೀಗೆ ಎಲ್ಲದರ ಬಗ್ಗೆಯೂ ಅವರು ಮುತುವರ್ಜಿ ತೋರಿಸಿದ್ದುಂಟು. ದಕ್ಷಿಣ ಆಫ್ರಿಕಾದಲ್ಲಿ ಒಮ್ಮೆ ಇಂಡಿಯನ್ ಒಪಿನಿಯನ್ ಎನ್ನುವ ಪತ್ರಿಕೆಯನ್ನು ಸಂಪಾದಿಸುತ್ತಿದ್ದಾಗ ಗಾಂಧೀಜಿಯವರು ಓದುಗರ ತಿಳುವಳಿಕೆಯ ದೃಷ್ಟಿಯಿಂದ ಆರೋಗ್ಯದ ಬಗ್ಗೆ ಲೇಖನವೊಂದನ್ನ ಬರೀತಾರೆ. ನೀರು, ಗಾಳಿ, ಆಹಾರ, ಮಕ್ಕಳ ಕ್ಷೇಮ, ಹೀಗೆ ಅವರು ಮನುಷ್ಯನ ಆರೋಗ್ಯದ ವಿವಿಧ ಸಂಗತಿಗಳ ಬಗ್ಗೆ ಬರೆದ ಬಿಡೀ ಲೇಖನಗಳು ಇಂದಿನ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಮುಖ್ಯ ಆಗಿದೆ. ಮನುಷ್ಯನ ಮಾನಸಿಕ ಸ್ಥಿತಿ ಅವನ ದೈಹಿಕ ಯೋಗಕ್ಷೇಮವನ್ನು ನಿರ್ಧರಿಸುತ್ತೆ ಎಂದು ದೃಢವಾಗಿ ನಂಬಿದವರು ಗಾಂಧೀಜಿ. ನಮ್ಮನ್ನೇ ಉದಾಹರಣೆ ತಗೊಂಡ್ರೆ, ನಮ್ಮ ಮನಸ್ಸಿಗೇನಾದ್ರೂ ಬೇಜಾರಾದ್ರೆ ನಾವು ಮಾಡೋ ಎಲ್ಲಾ ಕಾರ್ಯಕ್ರಮಗಳ ಮೇಲೆ, ಎಲ್ಲಾ ರೀತಿಯ ದೈಹಿಕ ಚಟುವಟಿಕೆಗಳ ಮೇಲೆ ಅದು ಅಡ್ಡ ಪರಿಣಾಮ ಬೀರುತ್ತೆ. ಅಯ್ಯೋ ನನ್ಗೇನು ಮಾಡಕ್ ಮನ್ಸಿಲ್ಲ, ಇದಿವತ್ ಬೇಡ, ನಾಳೆ ಮಾಡೋಣ, ಈ ರೀತಿಯ ಲೇಸಿನೆಸ್ ಬರ್ತಾ ಹೋಗುತ್ತೆ. ಅದೇ ಇನ್ನೊಂದ್ ಕಡೆ ನೋಡಿ, ನಮ್ ಮೂಡ್ ಏನಾದ್ರೂ ಚೆನ್ನಾಗಿದ್ರೆ, ನಮ್ ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೆ, ನಾವ್ ಯಾವ್ದೇ ಕೆಲಸವನ್ನಾದ್ರೂ ಸರಿ ಇದ್ ಮಾಡಲ್ಲ ಅದ್ ಮಾಡಲ್ಲ ಅಂತ ಹೇಳಲ್ಲ, ಇಲ್ಲ ನಾನ್ ಮಾಡ್ತೀನಿ, ಇದನ್ನ ಇವಾಗ್ಲೇ ಮಾಡ್ತೀನಿ ಅನ್ನೋ ಒಂದು ಚೈತನ್ಯ ನಮ್ಮಲ್ಲಿ ಎದ್ದು ಕಾಣುತ್ತೆ. ಇದನ್ನೇ ಗಾಂಧೀಜಿಯವರು ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಭಾರತದಂತಹ ರಾಷ್ಟ್ರದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸದಷ್ಟೇ ವಯಸ್ಕರ ಶಿಕ್ಷಣವೂ ಕೂಡ ಅಗತ್ಯ ಎನ್ನುವುದು ಗಾಂಧೀಜಿಯವರ ವಾದವಾಗಿತ್ತು. ಈಗಿನ ಕಾಲದಲ್ಲಿ ಯಾವೊಬ್ಬ ವ್ಯಕ್ತಿನೂ ಕೂಡ ತಮ್ಮ ಮಕ್ಕಳನ್ನ ನನ್ ಸ್ಕೂಲಿಗೆ ಕಳ್ಸಲ್ಲ, ಇಲ್ಲ ಅವ್ನ್ ಸ್ಕೂಲಿಗೆ ಹೋಗೋದ್ ಬೇಡ, ನನ್ ಜೊತೆ ಬಂದ್ ತೋಟದಲ್ಲಿ ಕೆಲಸ ಮಾಡ್ಲಿ, ಇಲ್ಲ ನನ್ ಜೊತೆ ಬಂದ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ಲಿ, ಈ ರೀತಿ ಯಾರು ಕೂಡ ಮಾಡೋದಿಲ್ಲ. ಇಲ್ಲ ನನ್ ಮಗನೂ ಓದ್ಬೇಕು, ನನ್ ಮಗಳು ಕೂಡ ಓದ್ಬೇಕು, ಅವರು ವಿದ್ಯಾವಂತರಾಗ್ಬೇಕು ಅನ್ನುವಂತಹ ಮನೋಭಾವನೆಯಿಂದ ಎಲ್ಲರೂ ಕೂಡ ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ. ಆದ್ರೆ ಗಾಂಧೀಜಿಯವರ ಪ್ರಕಾರ ಒಬ್ಬ ವ್ಯಕ್ತಿಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಎಷ್ಟು ಮುಖ್ಯನೋ ವಯಸ್ಕರ ಶಿಕ್ಷಣ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ತಮ್ಮ ರಚನಾತ್ಮಕ ಕಾರ್ಯಕ್ರಮ ಒಂದರಲ್ಲಿ ಹೊಸ ಅಥವಾ ಮೂಲಭೂತ ವಿದ್ಯಾಭ್ಯಾಸ ಮತ್ತು ವಯಸ್ಕರ ಶಿಕ್ಷಣ ಅನ್ನೋ ಎರಡು ಮುಖ್ಯ ವಿಷಯಗಳನ್ನು ಪ್ರಸ್ತಾಪಿಸ್ತಾರೆ. ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಅಂದ್ರೆ ಒಬ್ಬ ಮಗು ಮತ್ತು ವ್ಯಕ್ತಿಯ ದೇಹ, ಮನಸ್ಸು ಮತ್ತು ಆತ್ಮ ಇವೆಲ್ಲವುಗಳಿಂದಲೂ ಉತ್ತಮವಾದುದನ್ನು ಹೊರಗೆ ತೆಗೆಯೋದು. ಯಾವುದೋ ಒಂದು ಪಾಠವನ್ನ ಹೇಳ್ಕೊಟ್ಟು ನೀನ್ ಇದನ್ನ ಕಲಿಬೇಕು, ನಿನ್ ಜೀವನದಲ್ಲಿ ಇದನ್ನ ಅಳವಡಿಸ್ಕೋಬೇಕು, ನೀನ್ ಇದನ್ನ ನೆನಪಿಟ್ಕೋಬೇಕು, ಈ ರೀತಿ ಮಾಡೋದಷ್ಟೇ ವಿದ್ಯಾಭ್ಯಾಸ ಅಲ್ಲ. ಒಬ್ಬ ವ್ಯಕ್ತಿಯ ಮನಸ್ಸು, ದೇಹ, ಆತ್ಮ ಇವೆಲ್ಲವುಗಳು ಕೂಡ ಉತ್ತಮವಾಗಬೇಕು, ಅವುಗಳಲ್ಲಿರೋ ಉತ್ತಮತೆಯನ್ನ ಹೊರಗೆ ತೆಗಿಬೇಕು, ಇದು ವಿದ್ಯಾಭ್ಯಾಸ ಎಂದು ಗಾಂಧೀಜಿಯವರು ಅಭಿಪ್ರಾಯ ಪಡ್ತಾರೆ. ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ ಶಿಕ್ಷಣದ ಉದ್ದೇಶವಾಗಿರಬೇಕು ಮತ್ತು ಈ ನಿಟ್ಟಿನಲ್ಲಿ ಶಿಕ್ಷಕರು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಗಾಂಧೀಜಿಯವರ ಬಯಕೆ. ಪಾಠ ಹೇಳಿದ್ರೆ ಶಿಕ್ಷಕರ ಜವಾಬ್ದಾರಿ ಮುಗಿಯೋದಿಲ್ಲ, ಜನರೊಂದಿಗೆ ಅವರ ನಿಕಟ ಸಂಬಂಧವಿರಬೇಕು, ಅವರ ವಿದ್ಯಾರ್ಥಿಗಳೊಂದಿಗೆ ಒಂದು ಆತ್ಮೀಯತೆ ಇರಬೇಕು, ಸದಾ ಅವರನ್ನ ತಿದ್ದಿ ತಿಳುವಳಿಕೆ ನೀಡಬೇಕು ಎಂದು ಗಾಂಧೀಜಿಯವರು ಹೇಳ್ತಾ ಇದ್ರು. ಗಾಂಧೀಜಿಯವರ ಪ್ರಕಾರ ವಿದ್ಯಾರ್ಥಿಗಳು ದಾಸ್ಯದ ಮೊಗವನ್ನ ಕಿತ್ತೆಸಿಬೇಕು, ನಮ್ಮ ಜವಾಬ್ದಾರಿಗಳ ಬಗ್ಗೆ ಚಿಂತಿಸಬೇಕು, ಅಂತರಾತ್ಮದ ಸಂಶೋಧನೆ ಮಾಡ್ಕೋಬೇಕು, ಹಾಗೂ ಹಳ್ಳಿಗಳ ಬಗ್ಗೆ ತಿಳಿಬೇಕು. ಯಾಕಂದ್ರೆ ನಮ್ಮ ದೇಶದ ಎಲ್ಲಾ ಸಂಸ್ಕೃತಿ ಹಳ್ಳಿಗಳಲ್ಲಿ ಇಂಕು, ಅವರ ಇಂಟ್ರೆಸ್ಟ್ ಜಾಸ್ತಿ ಆಗ್ಬೇಕು, ಈ ರೀತಿ ಅನೇಕ ವಿಷಯಗಳು ತುಂಬಾ ಪಾತ್ರ ವಹಿಸುತ್ತೆ. ಅದೇ ರೀತಿ ಗಾಂಧೀಜಿಯವರು ಒಂದು ಸರಳ ವ್ಯಕ್ತಿತ್ವ, ಅವರ ಬಗ್ಗೆ ನಾವು ತುಂಬಾ ಸುಲಭವಾಗಿ ತಿಳ್ಕೊಬಹುದು, ಅರ್ಥ ಮಾಡ್ಕೋಬಹುದು, ಈ ತರ ಮನೋಭಾವನೆಯಲ್ಲಿ ಶುರು ಮಾಡಿದ್ರ ರೀತಿ ಗಾಂಧೀಜಿಯವರು ಒಂದು ಸರಳ ವ್ಯಕ್ತಿತ್ವ, ಅವರ ಬಗ್ಗೆ ನಾವು ತುಂಬಾ ಸುಲಭವಾಗಿ ತಿಳ್ಕೊಬಹುದು, ಅರ್ಥ ಮಾಡ್ಕೋಬಹುದು, ಈ ತರ ಮನೋಭಾವನೆಯಲ್ಲಿ ಶುರು ಮಾಡಿದ್ರು ಕೂಡ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಹೋಗ್ತಾ ಅವರ ಬಗ್ಗೆ ಓದೋದು ಅಥವಾ ಗೊತ್ತಿರಕೋಬಹುದು, ಅರ್ಥ ಮಾಡ್ಕೋಬಹುದು, ಈ ತರ ಮನೋಭಾವನೆಯಲ್ಲಿ ಶುರು ಮಾಡಿದ್ರು ಕೂಡ ಅವರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಹೋಗ್ತಾ ಅವರ ಬಗ್ಗೆ ಓದೋದು ಅಥವಾ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳೋದು, ಈ ರೀತಿ ಯಾವುದೇ ಮಾರ್ಗದಲ್ಲಿ ಹೋದ್ರು ಕೂಡ ಅವರ ಬಗ್ಗೆ ಅಧ್ಯಯನ ಮಾಡುವಾಗ ತಿಳ್ಕೊಳ್ತಾ ಹೋಗ್ತಾ ಹೋಗ್ತಾ ಅವರ ಬಗ್ಗೆ ಓದೋದು ಅಥವಾ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಳ್ಳೋದು, ಈ ರೀತಿ ಯಾವುದೇ ಮಾರ್ಗದಲ್ಲಿ ಹೋದ್ರು ಕೂಡ ಅವರ ಬಗ್ಗೆ ಅಧ್ಯಯನ ಮಾಡುವಾಗ ಅವರ ವ್ಯಕ್ತಿತ್ವ, ಬದುಕಿನ ಎಲ್ಲ ಪ್ರಕಾರಗಳ ಬಗ್ಗೆ ಅವರಿಗಿದ್ದ ಆಸಕ್ತಿ, ಕುತೂಹಲ ಮತ್ತು ಕಾಳಜಿಯನ್ನ ಕಂಡು ಎಂತಹವರು ಕೂಡ ಬೆರಗಾಗ್ತಾರೆ. ಅವರು ಪ್ರಸ್ತಾಪ ಮಾಡದೇ ಇದ್ದಂತಹ ವಿಷಯಗಳೇ ಇಲ್ಲ. ಸತ್ಯ, ಅಹಿಂಸೆ, ಶಿಸ್ತು, ರಾಜಕಾರಣ, ಧರ್ಮ, ತತ್ವ,

ಹಳ್ಳಿ ನಗರಗಳ ಸಂಬಂಧಗಳು ಅರ್ಥಪೂರ್ಣವಾಗಿ ಪರಸ್ಪರ ಅವಲಂಬಿತವಾಗಿ ಇರುವಂತದಾಗಿರಬೇಕು. ಕೃಷಿ ಸಹಬಾಳ್ವೆಗೆ ಆಧಾರವಾಗಿರಬೇಕು. ಗ್ರಾಮೀಣ ಕೈಗಾರಿಕೆಗಳು ಹಳ್ಳಿಗೆ ಜೀವ ಎಂಬುದು ಎಲ್ಲರಿಗೂ ಅರಿವಾಗಬೇಕು. ಕೆಲಸದಲ್ಲಿ ಮೇಲು ಕೀಳು ಅನ್ನೋದು ಬರಲೇಬಾರದು. ಕೋಟ್ಯಾಂತರ ಕೈಗಳಿಗೆ ಕೆಲಸ ಸಿಗುವ ಮಾರ್ಗೋಪಾಯಗಳ ಬಗ್ಗೆ ಬಾಪು ಆಳವಾಗಿ ಚಿಂತಿಸ್ತಾ ಇದ್ರು. ಹೆಣ್ಣು ಮಕ್ಕಳಿಗೆ ಸ್ವತಂತ್ರವಾಗಿ ಬದುಕುವ ಹಕ್ಕಿದೆ, ಶಿಕ್ಷಣದ ಹಕ್ಕಿದೆ. ಮಹಿಳೆ ಗಂಡಸಿನ ಕಾಮದ ವಸ್ತು ಅಲ್ವೇ ಅಲ್ಲ, ಭೋಗದ ವಸ್ತು ಅಂತೂ ಅಲ್ಲ, ಗಂಡನ ಆಸ್ತಿ ಅಲ್ಲ, ಅವರಿಗೂ ಬದುಕುವ ಹಕ್ಕಿದೆ ಎಂದು ಗಾಂಧೀಜಿಯವರು ಹೇಳ್ತಾನೆ ಬಂದಿದ್ದಾರೆ. ನಮ್ಮಲ್ಲಿ ಅನೇಕರು ಗಾಂಧಿವಾದ ಅಂತ ಹೇಳ್ತಾರೆ. ಒಂದು ಕಡೆ ಗಾಂಧಿಯವರು ಸ್ವತಃ ತಾವೇ ಹೀಗೆ ಹೇಳಿದ್ದಾರೆ, ಏನಂದ್ರೆ, ನನ್ನ ಪರಂಪರೆ, ನನ್ನ ವಾದ, ನನ್ನ ತತ್ವ, ನನ್ನ ಧರ್ಮ, ಈ ರೀತಿಯ ಯಾವುದೇ ಆಶಯಗಳು ಅಥವಾ ಆಚಾರಗಳನ್ನ ನನ್ನ ಮರಣದ ನಂತರ ಬಿಟ್ಟು ಹೋಗುವ ಯೋಚನೆಯಾಗ್ಲಿ ಆಸೆಯಾಗ್ಲಿ ನನಗೆ ಇಲ್ಲ. ನೀವುಗಳು ಸಹ ನನ್ನ ಜೀವನದ ರೀತಿ, ಕೆಲಸ ಕಾರ್ಯಗಳು, ಮಾತುಗಳು ಯಾವುದನ್ನು ಸಹ ಗಾಂಧಿ ತತ್ವ, ಗಾಂಧಿ ಧರ್ಮ ಅಥವಾ ಗಾಂಧಿ ಪರಂಪರೆ ಅಂತ ಯಾವುದೇ ಹೆಸರುಗಳನ್ನು ನೀಡಿ ಆಚರಣೆಯಾಗಿ ಮುಂದುವರಿಸುವ ಅಗತ್ಯ ಇಲ್ಲ. ಯಾಕಂದ್ರೆ ಹಿಮಾಚಲ ಪರ್ವತ, ಗಂಗಾ ನದಿ, ಈ ಅಮೂಲ್ಯ ಸಂಪನ್ಮೂಲಗಳಷ್ಟು ಪುರಾತನವಾದದ್ದು ನನ್ನ ಜೀವನದ ಬಹುತೇಕ ಚಿಂತನೆಗಳು ಹಾಗೂ ವಿಚಾರಧಾರೆಗಳು. ನನ್ನ ಜೀವನದಲ್ಲಿ ಏನೇನೋ ಸಮಸ್ಯೆಗಳು ಬಂದಿವೆ, ಅವುಗಳಿಗೆ ಪರಿಹಾರಗಳು, ಕಾರಣಗಳು, ವಿವಿಧ ರೀತಿಯ ಅನಿಸಿಕೆಗಳು, ವಿವಾದಾತ್ಮಕ ಚಿಂತನೆಗಳನ್ನ ಅರಿತು ಹಾಗೂ ಕೆಲವು ಶಾಶ್ವತವಾದ ಸತ್ಯಗಳನ್ನ ಅರಿಯುವ ಪ್ರಯತ್ನವಷ್ಟೇ ನಾನು ಮಾಡಿದ್ದೀನಿ ಹೊರತು ಅದು ನನ್ನ ಪ್ರತ್ಯೇಕವಾದಗಳಲ್ಲ. ನನ್ನಂತೆ ಇತರರು ಅವರವರ ಸಮಸ್ಯೆಗಳಿಗೆ ಅವರವರ ಪರಿಹಾರಗಳನ್ನ ಕಂಡುಕೊಳ್ತಾರೆ, ಅವರವರ ಸತ್ಯಗಳನ್ನ ಅರಿಯೋ ದಾರಿಗಳನ್ನ ಕಂಡುಕೊಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಿರೋದೇನೆಂದ್ರೆ, ನಾನು ಹೊಸದನ್ನೇನು ಹೇಳ್ತಿಲ್ಲ ಅಥವಾ ಹೊಸ ಮಾರ್ಗವನ್ನ ಸೃಷ್ಟಿ ಮಾಡ್ತಿಲ್ಲ. ಲೆನಿನ್ ಅವರು ಕ್ರಾಂತಿಯ ಪಥವನ್ನ ಆಯ್ಕೆ ಮಾಡಿಕೊಂಡ್ರೆ ಗಾಂಧೀಜಿಯವರು ಶಾಂತಿಯ ಪಥವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲಿ ಚರ್ಚೆಗೆ ಸಿಗುವಂತದ್ದು ಅಥವಾ ಅರ್ಥ ಮಾಡಿಕೊಳ್ಳಬೇಕಾಗಿರುವ ವಿಷಯ ಏನಂದ್ರೆ, ಯಾವ ಮಾರ್ಗವನ್ನ ಆಯ್ಕೆ ಮಾಡಿಕೋಬೇಕು ಅಂತ ಬಂದಾಗ, ಅಂದ್ರೆ ಹಿಂಸೆ ಅಹಿಂಸೆ, ಸತ್ಯ ಅಥವಾ ಅಸತ್ಯ, ನಮ್ಮ ಮೌಲ್ಯಗಳು ಏನಿರುತ್ತೆ ಅನ್ನೋದು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇಲ್ಲಿನ ಉದಾಹರಣೆಯನ್ನು ತಗೊಂಡ್ರೆ, ಇವರು ಹೋಗಿದ್ದು ಯುದ್ಧ ಬೇಡ, ನಷ್ಟಗಳು ಬೇಡ, ಶಾಂತಿಯ ಮಾರ್ಗದಲ್ಲಿ ಹೋಗೋಣ ಅಂತ. ಇನ್ನು ನಾವು ಗಾಂಧೀಜಿ ಅವರಿಂದ ಕಲಿಯಬೇಕಾದ ಅನೇಕ ವಿಷಯಗಳು, ರೀತಿ ರಿವಾಜುಗಳು, ಸಾಮಾಜಿಕ ಚಿಂತನೆಗಳು ತುಂಬಾನೇ ಇವೆ. ಒಂದು ಕಡೆ ಗಾಂಧೀಜಿಯವರು ಹೇಳ್ತಾರೆ, ವಿಜ್ಞಾನ ಹಾಗೂ ತಂತ್ರಜ್ಞಾನ ಮಾನವರ ಬದುಕಿಗೆ ಒಂದು ತರ ಶಾಪವಾಗಿ ಪರಿಣಮಿಸ್ತಾ ಇದೆ. ಈ ಅಣುಅಸ್ತ್ರಗಳು, ಅಣುಅಸ್ತ್ರಗಳಿಂದಾಗುವ ಅಪಾಯದ ಭೀತಿ ಆಗಿರಬಹುದು, ನಾವು ಭಗವದ್ಗೀತೆಯಲ್ಲಿ ಸಂಭವಾಮಿ ಯುಗೇ ಯುಗೇ ಎಂದು ಹೇಳುವ ಹಾಗೆ ಗಾಂಧೀಜಿಯವರನ್ನು ಮತ್ತೊಮ್ಮೆ ಹುಟ್ಟಿ ಬನ್ನಿ ಎಂದು ಹೇಳುವಂತಾಗಿದೆ. ಸತ್ಯದೊಂದು ದೀಪವಾಗಿ, ಕರುಣೆಯೊಂದು ರೂಪವಾಗಿ, ಸತ್ಯದೊಂದು ದೀಪವಾಗಿ. ಇಲ್ಲಿ ಸ್ವಚ್ಛತೆಯ ಬಗ್ಗೆ ತಿಳುವಳಿಕೆ ಬೆಳೆಸಬೇಕು ಎಂದು ಅವರು ನಂಬಿದ್ದರು. ಶೌಚಾಲಯಗಳ ಬಗ್ಗೆಯೂ ನಾವು ಜವಾಬ್ದಾರಿಯುತರಾಗಿರಬೇಕು ಎಂಬುದು ಅವರ ವಾದಗಳಲ್ಲೊಂದು. ನಮ್ಮ ಶೌಚಾಲಯ ಮನೆಯ ಡ್ರಾಯಿಂಗ್ ರೂಮ್ನಷ್ಟೇ ಶುಚಿಯಾಗಿರಬೇಕು ಎಂಬ ಸುಂದರ ಹೋಲಿಕೆ. ಹಳ್ಳಿ ನಗರಗಳ ಸಂಬಂಧಗಳು ಅರ್ಥಪೂರ್ಣವಾಗಿ ಪರಸ್ಪರ ಅವಲಂಬಿತವಾಗಿ ಇರುವಂತದಾಗಿರಬೇಕು. ಕೃಷಿ ಸಹಬಾಳ್ವೆಗೆ ಆಧಾರವಾಗಿರಬೇಕು. ಗ್ರಾಮೀಣ ಕೈಗಾರಿಕೆಗಳು ಹಳ್ಳಿಗೆ ಜೀವ ಎಂಬುದು ಎಲ್ಲರಿಗೂ ಅರಿವಾಗಬೇಕು. ಕೆಲಸದಲ್ಲಿ ಮೇಲು ಕೀಳು ಅನ್ನೋದು ಬರಲೇಬಾರದು. ಕೋಟ್ಯಾಂತರ ಕೈಗಳಿಗೆ ಕೆಲಸ ಸಿಗುವ ಮಾರ್ಗೋಪಾಯಗಳ ಬಗ್ಗೆ ಬಾಪು ಆಳವಾಗಿ ಚಿಂತಿಸ್ತಾ ಇದ್ರು.

ಬಲಿತರ ಕಂಬನಿಯ ನೊರಸಿ ಘನತೆಯಲ್ಲಿ ಮಾನವನಿಲಿಸಿ ನಿಮಗೆ ಸತ್ಯದೊಂದು ದೀಪವಾಗಿ ಕರುಣೆಯೊಂದು ರೂಪವಾಗಿ ಶ್ರದ್ಧೆಯೊಂದು ಗೀತವಾಗಿ ವಿಶ್ವದಂತರಂಗದೆ ನಿಂತಿರುವರು ತಾನಿನಿ ಕಂಬನಿಯ ನೊರಸಿ ಮಾಲತವರೋಳ ಕಣ್ಣ ತೆರೆಸಿ ಬಲಿತರ ಕಂಬನಿಯ ನೊರಸಿ ಘನತೆಯಲ್ಲಿ